परीक्षा के तनाव को कम करने के लिए बच्चों आप NCPCR के लाइव स्ट्रीमिंग सेशंस द्वारा विशेषज्ञों से बातचीत कर सकते हैं जो कि 21 मार्च से 21 अप्रैल तक चलेंगे। अधिक जानकारी के लिए www.ncpcr.gov.in पर लॉग ऑन करें। ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ, ಮಾನಸಿಕ ಆರೋಗ್ಯ ತೊಂದರೆ ಯಾರಿಗೆ ಬೇಕಾದರೂ ಬರಬಹುದು, ಆದರೆ ದೆವ್ವ ಭೂತ ಜಾತಕ ದೋಷದಿಂದ ಬರೋದಿಲ್ಲ. ಕಾರಣ ಮೆದುಳಿನಲ್ಲಿ ಆಗುವ ನ್ಯೂರೋ ಕೆಮಿಕಲ್ಸ್ ಅಂದ್ರೆ ನರವಾಹಕಗಳು ಸೆರೋಟೋನಿನ್ ಡೋಪಮಿನ್ ಇವುಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ತೊಂದರೆ ಬರಬಹುದು. ಮಾನಸಿಕ ತೊಂದರೆಗಳಿದ್ದಲ್ಲಿ ಟೆಲಿಮನಸ್ 144116ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ದೇಶಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತ ಆರೋಗ್ಯ ಸೇವೆಗಳನ್ನು ತಲುಪಿಸಲಿದೆ ಆಯುಷ್. ಇದಕ್ಕಾಗಿ ರಾಷ್ಟ್ರೀಯ ಆಯುಷ್ ಮಿಷನ್ ಯೋಜನೆಯ ಮೂಲಕ ಹೊಸ ಆಸ್ಪತ್ರೆಗಳು, ಕಾಲೇಜುಗಳು, ಔಷಧಾಲಯಗಳು, ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಜಿಲ್ಲಾಸ್ಪತ್ರೆಗಳು, ತಜ್ಞ ವೈದ್ಯರು, ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆಗಳೊಂದಿಗೆ ಪ್ರತಿ ಗ್ರಾಮ ಪ್ರತಿ ನಗರಗಳಲ್ಲಿ ನಿಮ್ಮ ಜೊತೆಯಾಗಲಿದೆ ಆಯುಷ್. ಪ್ರಕೃತಿಯ ಜೊತೆಗೆ ಸಂಬಂಧ, ಆರೋಗ್ಯಕರ ಶರೀರ, ಶಾಂತ ಮನಸ್ಸು, ಆಯುಷ್ ಅಳವಡಿಸಿಕೊಳ್ಳುವುದರಿಂದ ಒತ್ತಡ ರಹಿತ ಜೀವನ ಪಡೆಯಿರಿ. ಭಾರತ ಸರ್ಕಾರದ ಆಯುಷ್ ಸಚಿವಾಲಯದಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸ್ವಾಗತ ಮಹತಾ ಯೋಗ ವನ ವಿಹಾರಾರ್ಥಂ. ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಧಾರವಾಡ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಕೃಷಿ ಮಾಹಿತಿ ಕೇಳೋಣಂತ. ಕುಮಾರ, ಏನ್ ಕುಮಾರ, ಏನ್ ಮಾಡಕತ್ತೀಯ? ಓ ಶರಣಪ್ಪಣ್ಣ, ಬರ್ಬೇಕೋ ಬರ್ಬೇಕೋ. ಏ ಅಲ್ಲಪ್ಪ, ಬರ್ತಿ ಬಿಸಿಲು ನೋಡು. ಏನ ಏನ್ ಶರಣಪ್ಪಣ್ಣ, ಬಿಸಿಲು ದಗಿ ದಗಿ ಅನ್ಸಾತಿತ್ತು ನೋಡು. ನೋಡು, ಈಗ ನಮ್ದು ಈಗ ಮುಂಗಾರು ಇನ್ನೊಂದು 2 ತಿಂಗಳ ಶುರು ಆಕತಿ, ಹೌದಲ್ಲ? ಮತ್ತೆ ಈಗ ನಾವು ಹೊಲ ಏನು ಹದ ಮಾಡ್ಕೊಳ್ಬೇಕು, ಆಮೇಲೆ ಟ್ರ್ಯಾಕ್ಟರ್ ಹೊಡಿಸಿ ಇಲ್ಲ ಹೊಲ. ಈ ಸಲ ಮಾಡಿಸ್ಬೇಕಂತಂದು ಮಾಡ್ಯನಪ್ಪ, ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ಬೇಕೀಗ. ಆಮೇಲೆ ಒಂದಿಟ್ಟು ಮಣ್ಣು ಹೆಂಗದ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದ ಕಡೆಯಿಂದ ತಗೋಬಾರ್ದು, ಅಲ್ಲೇ ಒಂದಿಟ್ಟು ಇಲ್ಲಿ ಒಂದಿಟ್ಟು ಎಲ್ಲ ಕಡೆ ತಗೊಂಡು, ಒಟ್ಟು ನಿನ್ನ ಹೊಲದಾಗ ಎಲ್ಲ ಕಡೆಯಿಂದ ಮಣ್ಣು ಸಂಗ್ರಹ ಆಗೈತಂತ ಕಣದ ನೋಡಿಕೊಂಡು ಅದನ್ನ ಹೋಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಕೊಟ್ಟರೆ ಅಂದ್ರೆ ಯಾವ ರೀತಿ ಮಣ್ಣದ, ಏನು ಕೊರತೆ ಅದ ಹೇಳ್ತಾರೆ. ಅಲ್ಲೋ ಶರಣಪ್ಪಣ್ಣ, ಕರೆಕ್ಟ್ ನೀ ಹೇಳಿದ್ದು, ಅಲ್ಲೆಲ್ಲೇ ತಗೋಬಾರ್ದಂತ. ಆ ಮಣ್ಣನ್ನ ಮೊನ್ನೆ ಕೃಷಿ ವಿಜ್ಞಾನಿಗಳು ಬಂದಿದ್ರಲ್ಲ, ಕೇಳಿದ್ದಪ್ಪ ನಾನು, ಅವ್ರು ಏನಂದ್ರು ನಿಮ್ಮ ಹೊಲದಾಗ ಹಿಂಗ ಜಡ್ ಆಕಾರದಾಗ ತಗೊಳ್ರಿ ಮಣ್ಣ, ಅಂದ್ರೆ ಕರೆಕ್ಟ್ ಆಗಿ ಮಣ್ಣಿನ ಪರೀಕ್ಷೆ ಹಾಕತಿ, ಒಂದ ಹತ್ರ ಕಲೆ ಮಾಡ್ಬೇಡ್ರಿ, ನೀರು ಹಾಸ್ದಲ್ಲಿ ಮಣ್ಣು ತಗೋಬಾಡ್ರಿ, ಹಿಂಗೆಲ್ಲ ಹೇಳಕತ್ತಿದ್ರ ನನಗೆ ಹೌದಲ್ಲ ಅನಿಸ್ತು. ನಾವು ಒಂದ ಹತ್ರ ತಗೊಂಡ್ ಹೋದ್ರೆ ಅದೇನು ಯೂಸ್ ಆಗಲ್ಲ, ಮತ್ತೆ ಒಂದು 500 ಗ್ರಾಮ್ ಇದ್ರೆ ಮಣ್ಣು ಸಾಕಂತ. ಅದೇ ಅದೇ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಈಗ ಏನು ಸವಾಲ್ ಅಂದ್ರ ಕುಮಾರ, ಎಲ್ಲ ಕಡೆ ಸವಳು ಜವಳು ನಡೆದ್ಬಿಟ್ಟದ. ಯಾಕಂದ್ರೆ ನಮ್ಮ ರೈತರು ಏನ್ ಮಾಡ್ತಾರ, ಅಲ್ಲ ನಾವು ಅಪ್ಪಾರ ಕಡೆಯಿಂದನ ಹೇಳ್ತೀನಿ ನಾನು, ಅವರೆಲ್ಲ ಕಾಲದಿಂದ ಮಾಡ್ಕೊಂಡ್ ಬಂದಿದ್ದು ಹೆಂಗಂದ್ರೆ ಅಂದಾಜಿನ ಮೇಲೆ ಎಲ್ಲ ಗೊಬ್ಬರ ಹಾಕೋದು. ಇತ್ತೀಚೆಗಂತೂ ರಾಸಾಯನಿಕ ಗೊಬ್ಬರ ಹಾಕೋದು ಬಹಳ ಆಗಿದೆ, ಹಳೆ ಗೊಬ್ಬರ ಅಂತೂ ಇಲ್ಲ ಇಲ್ಲ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದ್ರೊಳಗ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳು ಎಷ್ಟು ಇರ್ತೈತೆ ಅಂತಂದು ಮಣ್ಣೊಳಗೆ ಗೊತ್ತಾಕತ್ತೆ ಅಂತ. ನಾವು ಎಷ್ಟು ರಾಸಾಯನಿಕಗಳನ್ನ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಕತ್ತೆ ಅಂತ. ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಯೋಗ್ಯದ ನೋಡು. ನೀ ಹೇಳೋದು ಬರಬರೇ ಅದ, ಅದು ಮಣ್ಣು ಪರೀಕ್ಷೆ ಮಾಡ್ತೇಲ್ಲ. ಆ ನಂತರ ಮುಖ್ಯವಾಗಿ ಇವತ್ತು ನಾವು ಚಿಂತೆ ಮಾಡ್ಬೇಕಾಗಿದ್ದೆ ಏನಂದ್ರೆ, ನಮ್ಗೆ ಈಗ ನೋಡು, ಈಗ ಬ್ಯಾಸಿಗೆ ಬಂದೈತಿ. ಈಗ ಈಗ ಮನ್ಯಾಗ ನೋಡ, ನಿನ್ಗೆ ಆಕಳ ಎಮ್ಮೆ ಇದ್ವು ಅಂದ್ರೆ ಲಾಭ ಆಗುವಂತ ಒಂದು ಉದ್ಯಮ ಹಾಕಿತ್ತ? ಅಲ್ಲ ಈಗ ನೋಡು, ಈಗ ನಾವು ಮತ್ತೆ ಮುಂಗಾರು ಕಾಯ್ಕೊಂಡು ಕೊಡುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದಕ್ಕೆ ಯಾವಾಗ್ಲೂ ಸಮಗ್ರ ಕೃಷಿ ಮಾಡೋದು ಚಲೋ. ಆಮೇಲೆ ಅದರಿಂದ ಇನ್ನೊಂದು ಏನ್ ಗೊತ್ತಾನು, ಈಗ ನೋಡು ಮಣ್ಣಿನಲ್ಲಿ ಸಾವಯವ ವ್ಯವಸ್ಥೆ ಕಡಿಮೆ ಆಗ್ಬಿಟ್ಟದಂತೆಲ್ಲ ಎಲ್ಲ ಕಡೆ ಹೇಳ್ತಾರೆ. ನೀವು ಮಣ್ಣು ಪರೀಕ್ಷೆ ಮಾಡಿದ್ರೆ ಹೇಳ್ಬೋದು ಹಂಗಾಗ್ಬಿಟ್ಟತಿ ಪರಿಸ್ಥಿತಿ. ಅದಕ್ಕೆ ಸಾವಯವ ಔಷಧ ಹಾಕ್ಬೇಕು. ಆಮೇಲೆ ಬದುವಿನ ಗುಂಟ ನಾವು ಈ ಅರಣ್ಯ ಕೃಷಿ ಮಾಡ್ಬೇಕು ಅಂದ್ಬಿಟ್ಟು ತಪ್ಪಲಗಿ ಬೀಳುತ್ತಲ್ಲ ಅದೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಅಂದ್ರೆ ಸೆಣಬು ಇಂಥವೆಲ್ಲ ಹಾಕಿದ್ವು ಅಂದ್ರೆ ಅದು ಗೊಬ್ಬರ ಹಾಕತ್ತೆ. ಆಮೇಲೆ ಈಗ ಸೆಗಣಿ ಗೊಬ್ಬರ ಹಾಕಿದ್ರಿಂದ ಅಲ್ಲಿ ಯಥೇಚ್ಛವಾಗಿ ನಿಮಗೆ ಸೂಕ್ಷ್ಮ ಜೀವಿಗಳು ಮಣ್ಣಾಗ ಸಿಗ್ತಾವ. ಆಮೇಲೆ ಎರೆಹುಳು, ಮುಖ್ಯವಾಗಿ ಎರೆಹುಳು ತಂದ್ ಹಾಕೋ ಅವಶ್ಯಕತೆನೇ ಇಲ್ಲ, ತನ್ನಿಂದ ತಾನ ಬರ್ತಾವ. ಅದಕ್ಕೆ ಈ ಮಣ್ಣಿನ ಗುಣಮಟ್ಟ ಚಲೋ ಇತ್ತಂದ್ರ ಮಣ್ಣು ಹೆಂಗೈತಿ ಹಂಗ ನಮ್ಮ ಆರೋಗ್ಯ ನೋಡಪ್ಪ. ಮಣ್ಣು ಆರೋಗ್ಯವಾಗಿತ್ತಂದ್ರ ನಾವು ಕೂಡ ಆರೋಗ್ಯವಾಗಿರ್ತೀವಿ. ಇದು ಯಾವಾಗ್ಲೂ ನಾವು ಮರಿಬಾರ್ದು. ಅದಕ್ಕೆ ಒಂದಿಷ್ಟು ಆಕಳ ತೊಂಬಾಲ ಒಂದೆರಡು ಅಲ್ಲ ಅದನ್ನು ಮಾಡ್ತಾನೆ. ಮತ್ತೆ ಈಗ ಮೊನ್ನೆ ಅಂತ ಕಬ್ಬಿನ ಎಲ್ಲ ಕಟಾವ್ ಮಾಡಿಂದ ಉಳಿತಿತ್ತಲ್ಲ ಅದು ಕುಳೆ ಅಂತವಲ್ಲ, ಅದನ್ನ ನಾವು ಸುಡಬಾರ್ದು ನೋಡು. ಹೊಲಕ್ಕೆ ಬೆಂಕಿ ಹಾಕ್ತಿದ್ದಾನು, ಬಾಳ ಮಂದಿ ಮಾಡ್ತಾರ ಅದನ್ನ. ಹೊಲಕ್ಕೆ ಬೆಂಕಿ ಹಾಕ್ಬಿಟ್ರೆ ನಮ್ದು ಭೂಮಿ ಎಲ್ಲ ಹೋದಂಗ. ಅದು ಹೌದು, ಭೂಮಿ ಅಂದ್ರೆ ಏನಕತಿ, ಕೆಳಗೆ ಎರೆಹುಳು ಇರ್ತಾವ. ಹೌದು, ಸೂಕ್ಷ್ಮ ಜೀವಿಗಳು ಮಣ್ಣಾಗ ಇರ್ತಾವ ಅಂತ ಹೇಳಿದ್ನಲ್ಲ, ಅವೆಲ್ಲರೂ ಉಳಿತಾವ ಈ ತರ ಬೆಂಕಿ ಬಿತ್ತ ಅಂದ್ರೆ. ಅದಕ್ಕೆ ಅದನ್ನ ಆದಷ್ಟು ಆಳವಾಗಿ ನಾವು ರಂಟಿ ಹೊಡೆದ್ರೆ ಅದು ಎಲ್ಲ ಭೂಮಿ ಒಳಗನ ಮುಚ್ಚಿ ಹೋಗ್ಬಿಡ್ತಾವೆ. ಮತ್ತೆ ಗೊಬ್ಬರ ಹಾಕತಿ. ಈಗ ನೋಡ ಅತಿನಿ ಆ ಕಡೆ ಸ್ವಲ್ಪ ಸುತ್ತಮುತ್ತ ಕಾಗವಾಡ ಅಲ್ಲೆಲ್ಲ ಹೋಗಿ ನೀನು, ಅಲ್ಲೆಲ್ಲ ಸವಳು ಜೋಳು ಕಾಣಕತ್ತೈತಿ. ಯಾಕೆ ಇದು ಎದ್ರ ಪರಿಣಾಮ ಗೊತ್ತಾನ, ಇದು ಈ ತರ ಕಬ್ಬು ಹಾಕೋದ ಎರ ಬೇರೆ ನೀರ್ ಬಿಡುದು ಎಲ್ಲ ಫಲವತ್ತತೆ ಎಲ್ಲ ಹರಿದು ಹೋಗ್ಬಿಡ್ತೈತೆ ಬಹಳ ನೀರ್ ಬಿಟ್ರೆ. ಆಮೇಲೆ ಈಗ ಎಲ್ಲ ಕಬ್ಬ ಬಂದ್ಮೇಲೆ ಹಿಂಗ್ ಸುಟ್ಬಿಡುದು. ಹಿಂಗ್ ಮಾಡೋದ್ರಿಂದ ರೈತ ತನ್ನ ಕಾಲ ಮೇಲೆ ತಾನ ಕಾಲ ಹಾಕೊಳಕತ್ತಾನ. ಎಂದೂ ಸುಡಬಾರ್ದು. ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ನಾ ಯಾವಾಗ್ಲೂ ಕಾಕೊಂಡು ಹೋಗ್ಬೇಕು, ಫಲವತ್ತತೆ ಇರ್ಬೇಕು. ಅಂದ್ರೆ ಯಾವಾಗ್ಲೂ ಅದರಲ್ಲಿ ಒಂದು ಜೀವ ಇತ್ತು ಅಂದ್ರೆ ಈಗ ನಮಗ್ ಜೀವ ಬರ್ತೈತಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದಲ್ಲ, ನೀವು ಬಹಳ ಚಲೋ ವಿಷಯ ಮಾಡಿದಿ, ಇದನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ನೋಡು. ಹೌದು, ಮತ್ತೆ ನಾನು ಇನ್ನೊಂದು ಯೋಚನೆ ಮಾಡಪ್ಪ, ನೀ ಎಂದೆಲ್ಲ ಆಕಳ ತಗೊಂತಂದ ನಾನು ಹೈನುಗಾರಿಕೆ ಮಾಡ್ಬೇಕಂತ ಮಾಡೇನಿ. ಯಾಕಂದ್ರೆ ಮನ್ಯಾಗ ಬರೀ ನಾವು ಊಟ ಮಾಡಕ್ನಾಕತಿ, ನಾಲ್ಕು ಜನಕ್ಕೆ ಹಾಲು ಮೊಸರು ಕೊಟ್ರ ನೆನೆಸ್ತಾರ ನಮ್ಮನ್ನ. ಹೌದಲ್ಲ ನೋಡಿ, ಈಗ ಖಾಲಿ ಕೊಡೋ ಬದ್ಲಿ ನೀವು ಇಂಥದ್ದೇನ್ರ ಒಂದಿಟ್ಟು ಪರ್ಯಾಯವಾಗಿ ನಾವು ಏನಾರ ಆದಾಯದ ಅನುಕೂಲ ಮಾಡ್ಕೊಂಡಿವಿ ಅಂದ್ರೆ ಹೌದು ಖಂಡಿತವಾಗಿ ಕೂಡ ಮನೆಯಾಗ ಮಕ್ಕಳು ಖುಷಿಯಿಂದ ಇರ್ತಾರ. ಆಮೇಲೆ ದುಡ್ಡಿನ ತೊಂದರೆ ಇರುದಿಲ್ಲ. ಹೌದು, ಅದಕ್ಕೆ ನೀನು ಮಾಡೋ ವಿಚಾರ ಬಹಳ ಚಲೋ ಐತಿ, ಖಂಡಿತ ಮಾಡಂತ ಹೇಳ್ತೇನೆ. ಬೇಕಾರ ಬಾ, ನಾನು ಕೊಡಿಸ್ಕೊಡ್ತೇನೆ ನಿನಗೆ. ಆಯ್ತು ಆಯ್ತು ಆಯ್ತು, ಮಾರ್ಕೆಟ್ಗೆ ಹೋಗಿ ಮುಂದೆ ಕರಿತೇನೆ ತೋ, ಹೋಗೋಣಂತ. ಹಾ ಹಾ, ನಡಿ ಒಂದು ಕಪ್ ಚಾ ಕೊಡ್ದಾಗ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಈಗ ಸಣ್ಣಾಟ ಅನುಭವ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಅಥಣಿ ತಾಲೂಕು ಚಮಕೇರಿಯ ಶಿವಪ್ಪ ಹುಚ್ಚಪ್ಪ ಕುಂಬಾರ್ ಮತ್ತು ಸಂಗಡಿಗರು. ಕಳಶಾರ ಅಂದಾಗಿರು ವಾದ ಆಡ್ತಾರಂತ ದೂತೆ. ಈ ಮಾತೆಯಲ್ಲಿ ತನಕ ಚಂದ, ಈ ಮಾತೆಯಲ್ಲಿ ತನಕ ಚಂದ ಹೇಳಕ್ಕೆ ಬೇಕ ಹೇಳುತ್ತೇನೆ. ಧರ್ಮ ಕೈಲಾಸ ಕರ್ಲಿಕ್ಕೆ ಆ ಬೋಳೆ ಶಂಕರ್ ಆ ವೇಳಕ್ಕ ಶಂಕರ್ ಮೇಲೆ ಗರು ಮಾಡಿ ದಕ್ಷ ಬ್ರಹ್ಮ ಸತ್ತು ಹೋಗ್ಲಿಲ್ರಿ. ಹಂಗ ಅವ್ರಂತ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿದ್ರ ದಕ್ಷ ಬ್ರಹ್ಮಗ್ ಬಂದ ಪರಿಸ್ಥಿತಿ ನಿಮಗಾದ್ರೂ ಬರ್ಬೋದು, ಸುಮ್ಮನೆ ಮನೆಯಾಗಿರ್ರಿ ಅಂತ ಹೇಳ್ತಾರ ಅವರು. ಶಂಕರ್ ಮೇಲೆ ಗರು ಮಾಡಿ ದಕ್ಷ ಬ್ರಹ್ಮನ ಸತ್ತಾಯ್ತು ಬರೋಬ್ರಿ ಅದ ಹೌದಲ್ಲ. ಇವ್ರಂತ ಹೆಣ್ಮಕ್ಳು ಎಲ್ಲಿ ಸತ್ತಂಗ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಮಾಡು ಕೇಳಿದ್ರಮ್ಮ ಏನಂತಾರ ಶಂಕರ್ ಮ್ಯಾಲ ಗರು ಮಾಡಿ ಗರು ಮಾಡಿ ದಕ್ಷಾ ಬ್ರಹ್ಮಣ್ಯ ಸತ್ತಾಯಿ ಮಾತು ಬರಬರದ ನಿಮ್ಮಂತ ಆದಿಶಕ್ತಿ ಹೆಣ್ಣು ಮಕ್ಕಳು ಎಲ್ಲಿ ಸತ್ತಂಗ ಎಲ್ಲಿ ಇಲ್ಲ ಅಂತ ಹೇಳ್ತಾರ ಹೌದ್ರಲ್ಲ ಯಾಕ್ರಿ ಅದೇ ದಕ್ಷ ಬ್ರಹ್ಮಣ್ಣಗಳ ಪಾರ್ವತ ಇದ್ದಕ್ಕಿ ಪಾರ್ವತ ಇದ್ದಕ್ಕಿ ಇದೇ ಜಗತ್ತಕ್ಕ ದೊಡ್ಡಕ್ಕಿ ದೊಡ್ಡಕ್ಕಿ ತಾಂತಾಳು ಸತ್ತುಳಕ್ಕಿ ಸತ್ತುಳಕ್ಕಿ ಅದೇ ದಕ್ಷ ಬ್ರಹ್ಮಣ ಹೋಮದಲ್ಲಿ ಬಿದ್ದಕ್ಕಿ ನೀವು ಪ್ರಾಣ ಕೊಟ್ಟಕ್ಕಿ ಕೊಟ್ಟಕ್ಕಿ ಯಾಕೆ ಸತ್ತಿದ್ದು ಇಕ್ಕಿನ ಕೇಳು ಕೇಳಿದ್ರಲ್ಲ ಕೇಳಿದ್ರಮ್ಮ ಏನಂತಾರ ಯಾರು ಸತ್ತಿಲ್ಲ ಅಂತ ಹೇಳ್ತಿ ಹೌದಮ್ಮ ಯಾರು ಸತ್ತಿಲ್ಲ ಅದೇ ದಕ್ಷ ಬ್ರಹ್ಮಣ ಮಗಳ ಪಾರ್ವತ ಇದ್ದಕ್ಕಿ ಪಾರ್ವತ ಇದ್ದಕ್ಕಿ ಜಗತ್ತಕ್ಕೆ ದೊಡ್ಡಕ್ಕಿ ದೊಡ್ಡಕ್ಕಿ ತಾಂತ ಸತ್ತುಳಕ್ಕಿ ಸತ್ತುಳಕ್ಕಿ ಅದೇ ದಕ್ಷ ಬ್ರಹ್ಮಣ ಹೋಮದಲ್ಲಿ ಬಿದ್ದ ಪ್ರಾಣ ಕೊಟ್ಟಕ್ಕಿ ಪ್ರಾಣ ಕೊಟ್ಟಕ್ಕಿ ಅಕ್ಕಿ ಯಾಕೆ ಸತ್ತಳ ಈಕಿನ ಚಮಕೇರ ಇಕ್ಕಿನ ತಾನ ಪರಮಾತ್ಮ ಹೇಳತಾರ ಹೌದಮ್ಮ ಏನೂತೆ ಈ ಮಾತ ಬೇರೆ ಅದ ಹೇಗಮ್ಮ ದೂತೆ ಇದೇ ಜನಕ್ ಸತ್ತಳ ತನಿಸಿ ಅನಿಸಿ ಅದೇ ಹೋಮದಿಂದ ಪರಾಗಿ ಹೋಗಿ ಹೋಗಿ ಗಿರಿಯಲ್ಲಿ ಉತ್ಪನ್ನ ಆಗಿ ಆಗಿ ಗಿರಿಜ ಕಲ್ಯಾಣ ಅಂತ ಪರಮಾತ್ಮರಿಗೆ ಕೇಳಿದ್ರೆ ಪರಮಾತ್ಮ ಏನಾಯ್ತು ಈ ಮಾತ ಬ್ಯಾರೆ ಐತಿ ಅಂತ ಹೇಳ್ತಾರ ಇದೇ ಜನಕ ಸತ್ತಳ ತನಿಸಿ ಅದೇ ಹೋಮದಲ್ಲಿ ಪಾರಾಗಿ ಹೋಗಿ ಗಿರಿಯಲ್ಲಿ ಉತ್ಪನ್ನ ಆಗಿ ಗಿರಿಜ ಕಲ್ಯಾಣ ಅನ್ಸ್ಕೊಂಡಿವ ಅಂತ ಹೇಳ್ತಾರೆ ಅವರು ಏದೂತೆ ಹಾ ಗಿರಿಯಲ್ಲಿ ಉತ್ಪನ್ನ ಆಗಿ ಗಿರಿಜ ಕಲ್ಯಾಣ ಅನ್ಸ್ಕೊಂಡು ಬರೋಬ್ರಿ ಅದ ಹೌದ್ರಲ್ಲ ಪುನಃ ಬಂದ ಮತ್ತ ಮಹಾದೇವ್ ಲಗ್ನ ಆಗಿದ್ಲು ಆಗಿದ್ರು ಅದ್ರಂತ ಇವ್ರಂತ ಹೆಣ್ಮಕ್ಳಿಗೆ ಎರಡ್ ಲಗ್ನದವನು ವಿಚಾರ ಮಾಡು ವಿಚಾರ ಮಾಡಿ ಬರೋಣ ಹೋಗು ಕೇಳಿದ್ರಮ್ಮ ಯಾಕಮ್ಮ ಗಿರಿಯಲ್ಲಿ ಉತ್ಪನ್ನ ಆಗಿ ಹೌದು ಗಿರಿಜ ಕಲ್ಯಾಣ ಅನ್ಸ್ಕೊಂಡು ಈ ಮಾತು ಬರೋಬ್ರಿ ಅದ ಸರಿ ಅದ ಪುನಃ ಬಂದ ಮತ್ ಮಹಾದೇವ್ ಲಗ್ನ ಆಗಿದ್ರಿ ಹೌದು ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಎರಡ್ ಲಗ್ನ ಅದ ಅಂತ ಕೇಳ್ತಾರಮ್ಮ ಪರಮಾತ್ಮರು ಹೀಗಂತಾರ ಹೌದಮ್ಮ ಹೀಗ ಹಾದಿ ಬಿಟ್ಟು ಮಾತಾಡೋರು ಏನಾಗ್ತದ ಏನಾಗ್ತದ ಹೇಳಬೇಕ ಹೌದಮ್ಮ ಹೇಳ್ತೇನೆ ಈತನು ಗಂಡ ಸಂಭವ ಏನದಾನೆಲ್ಲ ಒಂದು ಬೆಂಕಿ ಕೆಟ್ಟದಂತೆ ಅಮ್ಮ ನಾನು ಹೆಣ್ಣು ಮಗಳು ಏನಾದೇನಲ್ಲ, ಒಂದು ಬೆಂಕಿ ಕಡ್ಡಿದ್ದಂತೆ, ಈತನು ಗಣಸಮ ಏನಾದಲ್ಲ ಬೆಣ್ಣಿ ಗಡಿಗದಂತೆ, ಬೆಣ್ಣಿ ಗಡಿಗದಂತೆ, ಬೆಂಕಿ ಕೆಂಡದ ಮೇಲೆ ಬೆಣ್ಣಿ ಗಡಿಗಿಟ್ರೆ ಹೇಗಾಗ್ತದ, ಕರಿ ಕರಿಗಿ ನೀರಾಗ್ತದ, ಹೌದಲ್ಲ ಹೌದಮ್ಮ. ಅದರಂತೆ ನಮ್ಮಂತೆ ಹೆಣ್ಣು ಮಕ್ಕಳು ಕೂಡ ವಾದ ಆಡಿದ್ರೆ ಕರಿಗೆ ಕರಿಗೆ ನೀರಾಗಿ ಹಳ್ಳಕ್ಕೆ ಹಾದಾರು ಹಾದಾರು ವಾದ ಹಾಕ್ಬೇಡ ಅಂತ ಹೇಳಮ್ಮ. ಕೇಳಿದ್ರ ಪರಮಾತ್ಮ ಏನಾತ್ವಾ ಅವ್ರ ಹೆಣ್ಣು ಮಕ್ಕಳು ಏನದಾರ ಇಲ್ಲ ಒಂದು ಬೆಂಕಿ ಕೆಂಡದಂತೆ, ಏನು ನೀವೇನದಿರಿ ಇಲ್ಲ ಒಂದು ಬೆಣ್ಣೆ ಗಡಗಿದ್ದಂತೆ, ಆ ಬೆಂಕಿ ಮೇಲೆ ಒಂದು ಬೆಣ್ಣೆ ಇಟ್ಟರೆ ಯಾವ ಪ್ರಕಾರ ಕರಿಗೆ ನೀರಾಗ್ತದೆ, ನೀರಾಗ್ತದೆ ಅದರಂತೆ ಗಂಡಮ್ಮ ಜನ್ಮ ಅಂತ ಹೇಳ್ತಾರೆ ಅವರು. ದೂತಿ ಹಾ, ಬೆಂಕಿ ಮೇಲೆ ಬೆಣ್ಣೆ ಇಟ್ಟರೆ ಕರಿಗೆ ನೀರಾಗೋದು ಇದು ಸರಿಯಾಗಿದ? ಹೌದಲ್ಲ, ಅದೇ ನೀರ್ ತಗೊಂಡು ಈ ಬೆಂಕಿ ಮೇಲೆ ಸುರಿ ಒಂದ್ ನೀರ್ ತಗೊಂಡು ಸುರಿಯೋ ಯಾವ ಪರಿಸ್ಥಿತಿ ಆಗ್ತದೆ? ಏನ್ರಿ ಗಪ್ರಾರಿ ಕತ್ಲಿ ಬಿಡ್ತದ, ಮುಂದ ಕುದ್ದ ಜನ ಕಲ್ಲು ಹೋದ್ರೆ ಹಿಂದ್ ಓಡ್ಲಿಕ್ಕೆ ಜಾಗ ಸಿಗುದಿಲ್ಲ ನೋಡ್ರಿ. ಮುಂದ ಕುದ್ದ ಜನ ಕಲ್ಲು ಹೋಗದ ಹಿಂದ್ ಓಡ್ಲಿಕ್ಕೆ ಜಾಗ ಸಿಗುದಿಲ್ಲ ಅಂತ? ಹೌದಲ್ಲ, ಹೇಳಿಕ್ಕೆ ಬೇಕ ಹೇಳಿದ್ರಿ ಕೇಳು. ಮೇಲೆ ಇವತ್ತಿನ ಜನರು ಬಂದು ಏನ್ ಮಾಡ್ತಾರು ಹೇವಂತ ಏನ್ ಮಾಡ್ತಾ ಇದ್ದಾರೆ ಈ ಬೆಳಕಾಗ್ತ ಬಂದ ಆಚಾರದಿಂದ ನಡ್ಕೊಳಿಸದವಾಗಿ ಒಂದೇ ಒಂದು ದೇವಾಲಯ ಗುಡಿ ಕಟ್ಟಿಸ್ತಾರ ಕಟ್ಟಿಸ್ತಾರ ಗುಡಿ ಮುಗಿದ ಬಳಿಕ ಏನ್ ಮಾಡ್ತಾರು ಭಗವಂತ ಏನ್ ಮಾಡ್ತಾ ಇದ್ದಾರೆ ಏಳು ಪಂಚ ತತ್ವ ಅನ್ನುವಂತಹ ಒಂದು ಕಳಸ ಇಡ್ತಾರ ಕಳಸ ಇಡ್ತಾರ ಗುಡಿಗೆ ದೇವ್ರಿಗೆ ಯಾವ ಪ್ರಕಾರ ಜೋಡದ ಜೋಡದ ಆಕಾರ ಹಿಡಿದು ಹೆಣ್ಣಾಗಂಡಿಗೆ ಜೋಡದ ಜೋಡದ ಈಕೆ ಸೋತ್ ನೆಲೆಸೋ ಬಿಡುದಿಲ್ಲ ಅಂತ ಹೇಳು ಕೇಳಿದ್ನಮ್ಮ ಅವ್ರೇನ್ತಾರ ಈಗಿನ ಜನರು ಬಂದು ಏನ್ ಮಾಡ್ತಾ ಇದ್ದಾರಮ್ಮ ಏನ್ ಮಾಡ್ತಾ ಇದ್ದಾರ ಆಚಾರದಿಂದ ನಡ್ಕೊಳ್ಳೋ ಸಲುವಾಗಿ ಹೌದು ಒಂದು ದೇವಾಲಯ ಗುಡಿ ಕಟ್ಟಿಸ್ತಾರ ಅಮ್ಮ ಕಟ್ಟಿಸ್ತಾರ ಹೌದಲ್ಲ ಹೌದು ಗುಡಿ ಒಳಗೆ ಲಿಂಗ ಸ್ಥಾಪನೆ ಮಾಡ್ತಾರ ಸ್ಥಾಪನೆ ಮಾಡ್ತಾರ ಗುಡಿಗೆ ದೇವ್ರಿಗೆ ಯಾವ ಪ್ರಕಾರ ಜೋಡದ ಆ ಕಾಡದವ್ರು ಹೆಣ್ಣಾಗಂಡಿ ಜೋಡದ ಹೌದು ನೀ ಸೋತ್ರ ತಕ ಬಿಡುದಿಲ್ಲ ಅಂತ ಹೇಳ್ತಾರಮ್ಮ ನಾನು ಸೋತ್ರ ಬಿಡುದಂತ ಹೌದಮ್ಮ ಅಮ್ಮ ಯಾಕೆ ಈಗ ಒಂದು ಗುಡಿ ಕಟ್ಟಿಸಬೇಕಾದ್ರೆ ಏನೇನ್ ಬೇಕಾಗ್ತವ ಅಲ್ಲ ಆಳ್ ಬೇಕ್ ಹೋಳ್ ಬೇಕ್ ಗುದ್ಲಿ ಬೇಕ್ ಸನಿಕ್ ಬೇಕ್ ಎಲ್ಲ ಬೇಕಲ್ಲ ಅವೆಲ್ಲ ಏನ್ ಕೊಟ್ರೆ ಬರ್ತಾವ ಇವೆಲ್ಲ ರೊಕ್ಕ ರೂಪಾಯಿಗಳು ಕೊಟ್ರೆ ಬರ್ತಾ ಇದ್ದಾವ ರೊಕ್ಕ ರೂಪಾಯಿ ಏನಂತಾರ ಅವಕ್ಕೂ ಮುಂದೆ ಲಕ್ಷ್ಮಿ ಅಂತಾರಮ್ಮ ಲಕ್ಷ್ಮಿ ಅಂತಾರ ಹೌದಮ್ಮ ನೋಡಮ್ಮ ಯಾಕೆ ಗುಡಿ ಒಳಗ ಲಿಂಗ ಸ್ಥಾಪನೆ ಮಾಡ್ತಾರ ಮಾಡ್ತಾರ ಲಿಂಗದ ಬಡ್ಡ್ಯಾಗ ಜಲಾರಿ ಹಾಕ್ತಾರ ಜಲಾರಿ ಹಾಕ್ತಾರ ಜಲಾರಿ ಬಡ್ಡ್ಯಾಗ ರೊಕ್ಕ ರೂಪಾಯಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಮುತ್ತ ಮಾಣಿಕ ಮುತ್ತ ಮಾಣಿಕ ಇಂತಿಂತ ಸರು ಸಾಯ್ತಲ ಹಾಕ್ತಾರ ಹಾಕ್ತಾರ ಅವಕ್ಕೇನಂತಾರ ಅವಕ್ಕೂ ಬಂದು ಲಕ್ಷ್ಮಿ ಅಂತಾರಮ್ಮ ಲಕ್ಷ್ಮಿ ಅಂತಾರ ಹೌದಮ್ಮ ಅಮ್ಮ ತೆಳಗ ತೆಳಗ ಮತ್ತೆ ಮೇಲೆ ಮತ್ತೆ ಮೇಲೆ ಶಕ್ತಿ ಪಿಕ್ತರ ಶಕ್ತಿ ಪಿಕ್ತರ ನಡುತ್ತ ಗಂಡಲಿಂಗ ಮುದ್ರ ನಡುವಿತ್ತ ಗಂಡಲಿಂಗ ಮುದ್ರ ಲಿಂಗ ಜಲಾರಿ ಜಲಾರಿ ಮೇಲೆ ಗಂಟಲ ಧಾರಿ ಗಂಟಲ ದಾರಿ ಜಲಾರಿ ಕಮಲಲ ಒಳಗಂತ ಈತ ಗಂಡಲಿಂಗ ಮಾರಿ ಮಾರಿ ಅಮ್ಮ ಯಾಕೆ ಆ ಜಲಾರಿಗೆ ಬಂದ ಲಿಂಗ ಏನಾದ ಶ್ರೀಕೃಷ್ಣ ಪರಮಾತ್ಮ ಕೇಳಮ್ಮ ಕೇಳಿದ ಪರಮಾತ್ಮ ಏನಾತವ ಅವ್ರೇಂತಾರ ಏನಲ್ಲಿ ಕತ್ತೇಳು ಲಿಂಗ ಜಲಾರಿ ಮೇಲೆ ಗಂಟಲ ದಾರಿ ಹೌದು ಜಲಾರಿ ಕಮಲದಲ್ಲಿ ಒಡೆದು ಬಂದಂತ ಈತ ಗಂಡ ಲಿಂಗ ಮಾರಿ ಜಲಾರಿಗೆ ಬಂದ ಲಿಂಗ ಏನಾದ್ರಿ ಜಲಾರಿಗೆ ಬಂದ ಲಿಂಗ ಏನಾದ ಅಂತ ಕೇಳ್ತಾಳ ಹೌದಿಲ್ಲ ಏದುತ್ತೆ ಲಿಂಗ ಮಗ ಅದ ಜಲಾರಿ ತಾಯಿ ಅದರಂತೆ ಅವರೊಂದು ಜಲಾರಿದಂತೆ ಹೌದು ನೀನು ಒಂದು ಲಿಂಗಿದಂತೆ ಅವರು ತಾಯಿ ನೀವು ಮಗ ತಾಯಿ ನಾನು ಮಗ ಮಗ ಸರ್ವತಾರಿ ಬೇಡ ಅಂತ ಹೇಳ್ತಾಳ ಹೌದಿಲ್ಲ ದೂತಿ ತಾಯಿ ಮಗ ಇದ್ದವ್ರು ಹೋಗಿ ಇದ್ದವ್ರು ಹೋಗಿ ಗಂಡ ಹೆಂಡತಿ ಯಾರು ಅಥವಾ ಎಲ್ಲ ವಿಚಾರ ಮಾಡು ಕೇಳಿದ್ನಮ್ಮ ಅವ್ರೇನ್ತಾರ ಅಮ್ಮ ಹೇಳ್ತಾರ ತಾಯಿ ಮಗ ಇದ್ದವ್ರು ಹೋಗಿ ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರಲ್ಲ ಅಂತ ಕೇಳ್ತಾರ ಅಮ್ಮ ಯಾರು ಇಲ್ಲ ಅಂತ ಹೇಳು ಯಾರು ಇಲ್ಲ ಅಂತ ಹೇಳ್ತಾರಿ ಯಾರು ಇಲ್ಲ ಅಂತ ಹೇಳ್ತೀಯ ಹೌದ್ರಲ್ಲ ಆದಿಶಕ್ತನು ಪರಮಾತ್ಮನು ಹ ಪ್ರಥಮದಲ್ಲಿ ಇವರಿಬ್ರು ಯಾರಿದ್ರಿ ಕೇಳು ಕೇಳಿದ್ನಮ್ಮ ಹೇಳ್ತಾರ ಯಾರು ಇಲ್ಲ ಅಂತ ಹೇಳ್ತಿ ಯಾರು ಇಲ್ಲಮ್ಮ ಹೌದಲ್ಲ ಆದಿಶಕ್ತನು ಪರಮಾತ್ಮನು ಅವ್ರು ಯಾರಿದ್ರು ಅಂತ ಕೇಳ್ತಾರ ಆದಿಶಕ್ತರು ಮತ್ತೆ ಪರಮಾತ್ಮರು ಯಾರು ಇದ್ರು ಅಂತ ಕೇಳ್ತಾರ ಹೌದಮ್ಮ ಏನೋತೆ ಅವರ ಪರಮಾತ್ಮರಿಗೆ ತಾಯಿ ಮಗ ಇದ್ರು ಅಂತ ಹೇಳಮ್ಮ ಕೇಳಿದ ಪರಮಾತ್ಮ ಏನಾತವ ಅವರೇ ಇಬ್ರು ತಾಯಿ ಮಗ ಇದ್ರು ಅಂತ ಹೇಳ್ತಾರ ತಾಯಿ ಮಗ ಇದ್ರು ಅಂತ ಹೇಳ್ತಾಳ ಹೌದಲ್ಲ ತಾಯಿ ಮಗ ಇದ್ದವ್ರು ಹೋಗಿ ಗಂಡ ಹೆಂಡತಿ ಆಗೋದು ಅವ್ರಿಗೆ ಏನ್ ಜರೂರು ಬಿದ್ದಿತ್ತು ಮೊದಲು ವಿಚಾರ ಮಾಡು ವಿಚಾರ ಮಾಡಿ ಕೇಳಿ ಬರಂದ್ರಲ್ಲ ಹೋಗು ಸಾವಕಾಶ ಹೋಗು ಕೇಳಿದ್ನಮ್ಮ ಯಾಕಮ್ಮ ತಾಯಿ ಮಗ ಇದ್ದವ್ರು ಹೋಗಿ ಅವ್ರ ಗಂಡ ಹೆಂಡತಿ ಆಗೋದು ಏನ್ ಕಾರಣ ಬಿದ್ದಿತ್ತು ಅಂತ ಕೇಳ್ತಾರ ದೂತೆ ಯಾಕೆ ಏನೋ ಭ್ರಮಿ ಪ್ರತಿಮೆಲ್ ಪಿಂಡಗಳ ಹುಟ್ಟಿಸ್ಯಾನ ಹುಟ್ಟಿಸ್ಯಾನ ಲಯಕರ್ತ ಮಾಡುವ ಸಲುವಾಗಿ ಸಲುವಾಗಿ ಆಗಿರಬಹುದು ಅಂತ ಹೇಳಮ್ಮ ಪರಮಾತ್ಮರಿಗೆ ಕೇಳಿದ್ನ ಪರಮಾತ್ಮ ಏನಾತವ ವೇನ ಬ್ರಹ್ಮ ಪ್ರತಿದಿ ಮೇಲೆ ಪಿಂಡಗಳ ಹುಟ್ಟಿಸ್ಯಾನ ಮತ್ತಾರು ಹುಟ್ಟಿಸ್ತಾರ ಬ್ರಹ್ಮನ ಹುಟ್ಟಿಸವ ಅವತ್ತಿರ್ಲಿಲ್ಲ ಲಯಕರ್ತ ಮಾಡುವ ಸಲುವಾಗಿ ಅವ್ರಾದ್ರೆ ಆದ್ರೆ ಆಗಿರ್ಬೇಕು ಅಂತ ಹೇಳ್ತಾರೆ ಏದುತೆ ಅದರಂತೆ ನಾನು ಕೂಡಿ ಪ್ರಪಂಚ ಮಾಡಿದ್ರೆ ಮಾಡಿದ್ರೆ ಈ ಪಿಂಡಗಳೇನ ಸಂರಕ್ಷಣೆ ಆಗ್ತಾವ ಆಗ್ತಾವ ಅಥವಾ ಎಲ್ಲ ಸತ್ತ ಹೋಗ್ತಾವ ವಿಚಾರ ಮಾಡು ಕೇಳಿದ್ನಮ್ಮ ಏನಂತಾರ ಅದರಂತೆ ಅವರು ನೀವು ಕೂಡಿ ಪ್ರಪಂಚ ಮಾಡಿದ್ರೆ ಪ್ರಪಂಚ ಮಾಡಿದ್ರೆ ಪಿಂಡಗಳನ್ನ ಲಯಕರ್ತ ಆಗ್ತಾವ ಲಯಕರ್ತ ಆಗ್ತಾ ಇದ್ದಾವ ಹಾಗೆ ಇರ್ತಾವ ಅಂತ ಕೇಳ್ತಾರ ಪರಮಾತ್ಮರೇ ಕೇಳ್ತಾರ ಹೌದಮ್ಮ ಏನುತೆ ಯಾಕೆ ಈ ದೇವೊಂದು ಅಣ್ಣನ ಸ್ವರೂಪ ಅಣ್ಣನ ಸ್ವರೂಪ ನಾನೊಂದು ತಂಗಿಯ ಸ್ವರೂಪ ತಂಗಿಯ ಸ್ವರೂಪ ಇಂತ ಭಾಷೆಗಳ ಮಾತು ಮಾತಾಡಬೇಡ ಅಂತ ನಮ್ಮ ಪರಮಾತ್ಮರಿಗೆ ಕೇಳಿದ್ರೆ ಪರಮಾತ್ಮ ಏನಾತವ ನೀವು ಒಂದು ಅಣ್ಣನ ಸ್ವರೂಪ ಹೌದು ಅವರೊಂದು ತಂಗಿಯ ಸ್ವರೂಪ ಇಂತ ಭಾಷೆಗಳ ಮಾತು ಮಾತಾಡಬೇಡ್ರಿ ಅಂತ ಹೇಳ್ತಾರೆ ಏದುತೆ ನಾನು ಒಂದು ಅಣ್ಣನ ಸ್ವರೂಪ ಅಣ್ಣನ ಸ್ವರೂಪ ಇಕ್ಕಿನ ಒಂದು ತಂಗಿಯ ಸ್ವರೂಪ ತಂಗಿಯ ಸ್ವರೂಪ ಭಾಷೆಗಳ ಮಾತು ಬೇಡ ಅಂತ ಹೇಳ್ತಾಳೆ ಹೌದ್ರಲ್ಲ ದೂತಿ ಅಣ್ಣ ತಂಗಿದ್ದವ್ರು ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರು ಅಥವಾ ಇಲ್ಲಿ ವಿಚಾರ ಮಾಡು ವಿಚಾರ ಮಾಡಿ ಕೇಳಿ ಬರ್ರಿ ಹೋಗು ಕೇಳಿದ್ನಮ್ಮ ಏನಂತಾರ ಅಣ್ಣ ತಂಗಿ ಇದ್ದವ್ರು ಹೋಗಿ ಹೋಗಿ ಗಂಡ ಹೆಂಡತಿ ಯಾರಾಗ್ಯಾರಲ್ಲ ಅಂತ ಕೇಳ್ತಾರ ಏ ಪರದೇಶಿ ಯಾಕೆ ಯಾರು ಇಲ್ಲ ಅಂತ ಹೇಳು ಯಾರು ಇಲ್ಲ ಅಂತ ಹೇಳ್ತಾರ್ರಿ ಯಾರು ಇಲ್ಲ ಅಂತ ಹೇಳ್ತೀಯ ಹೌದಲ್ಲೋ ಹೌದಲ್ಲ ಏದುತೆ ವಿಷ್ಣುನು ಲಕ್ಷ್ಮಿನು ಇವರಿಬ್ರು ಯಾರಿದ್ರು ಕೇಳು ಅದನ್ನ ಕೇಳಿ ಬರ್ರಲ್ಲ ಹೋಗು ಕೇಳಿದ್ನಮ್ಮ ಏನಂತಾರ ಯಾರು ಇಲ್ಲ ಅಂತ ಹೇಳ್ತಿ ಯಾರು ಇಲ್ಲಮ್ಮ ಆ ಇಷ್ಟು ಲಕ್ಷ್ಮಿನ ಯಾರಿದ್ರು ಅಂತ ಕೇಳ್ತಾರ ದೂತೆ ಇಷ್ಟು ಮತ್ತು ಲಕ್ಷ್ಮಿ ಯಾರಿದ್ರು ಅಂತ ಕೇಳ್ತಾರ ಹೌದಮ್ಮ ದೂತೆ ಅವರ ಅಣ್ಣ ತಂಗಿದ್ರ ಪರಮಾತ್ಮರಿಗೆ ಹೇಳು ಅವರ ಇಬ್ರು ಅಣ್ಣ ಆಗಿದ್ರು ವಿಚಾರ ಮಾಡು. ಅವ್ರ ಮೇಯಾಗಿನ ಸೊಕ್ಕ ಹೌದಲ್ಲ ಕೇಳಿದಿನ ಯಾರು ಇಲ್ಲ ಅಂತ ಹೇಳ್ತಿ? ಯಾರು ಇಲ್ಲ ಅಣ್ಣ ತಂಗಿ ಇದ್ದವ್ರು ಹೋಗಿ ಹೋಗಿ ಗಂಡ ಹೇಳ್ತಿ ಆಗೋದು ಏನ್ ಕಾರಣ ಬಿದ್ದಿತ್ತು ಅಂತ ಕೇಳ್ತಾರ. ಏನ್ ಕಾರಣ ಅಂತ ಕೇಳ್ತಾರ? ಹೌದಮ್ಮ ಏನೋತೆ ಏನ ಬ್ರಹ್ಮಿ ಪ್ರತಿಮೆ ಪಿಂಡ ಉಡ್ಸಲ್ಲ ಚೆನ್ನಲ್ಲ ಅದ್ರ ಸಾಕಿ ಸಂರಕ್ಷಣೆ ಮಾಡಿಸಲ್ಲ ಹೋಗಿ ಅವ್ರ ಆದ್ರ ಆಗಿರೋ ಪರಮಾತ್ಮ ಹೇಳಮ್ಮ ಕೇಳಿದ್ರ ಪರಮಾತ್ಮ ಏನ ಅಥವಾ ಏನ ಬ್ರಹ್ಮ ಪ್ರತಿಮೆ ಮೇಲೆ ಪಿಂಡ ಉಡ್ಸ್ಯಾನ? ಹೌದು ಅದ್ರನ್ನೆಲ್ಲ ಸಾಕಿ ಸಂರಕ್ಷಣೆ ಮಾಡಿದ್ರ ಸಲುವಾಗಿ ಅವ್ರಾದ್ರ ಆದ್ರ ಆಗಿರ್ಬೇಕು ಅದರಂತೆ ನಾನು ಈ ಕಿಡಿಸಿ ಪ್ರಪಂಚ ಮಾಡಿದ್ರೆ ಪಿಂಡಗಳೇನು ಸಂರಕ್ಷಣೆ ಆಗ್ತಾ ಇದ್ದಾವ ಅಥವಾ ಎಲ್ಲ ಸತ್ತ ಹೋಗ್ತಾ ವಿಚಾರ ಮಾಡು. ವಿಚಾರ ಮಾಡಿ ಕೇಳಿ ಬರ್ನಿಲ್ಲ ಹೋಗು ದೊಡ್ಡ ಹೋಗು ಕೇಳಿದನಮ್ಮ ಯಾಕಮ್ಮ ಅದರಂತೆನೆ ಅವರು ನೀವು ಕೂಡಿ ಪ್ರಪಂಚ ಮಾಡಿದ್ರೆ ಏನು ಪಿಂಡಗಳೇನು ಸಂರಕ್ಷಣೆ ಆಗ್ತಾವ ಆಗ್ತಾವ ಅಥವಾ ಹಾಳಾಗಿ ಹೋಗ್ತಾವ ಅಂತ ಕೇಳ್ತಾರ ಪರಮಾತ್ಮ ಕೇಳ್ತಾರ. ಹೌದಮ್ಮ ಅಮ್ಮ ಯಾಕ ಇನ್ನೊಂದು ಮಾತು ಅದ ಹೆಂಗ ಈ ತನ್ನ ತಂದೆಯ ಸ್ವರೂಪ ತಂದೆಯ ಸ್ವರೂಪ ನಾನು ಸ್ವರೂಪ ಹೌದಮ್ಮ ಭಾಸ್ಕರ ಮಾತು ಮಾತಾಡಬೇಡ ಅಂತ ಹೇಳಮ್ಮ ಕೇಳಿದ ಪರಮಾತ್ಮ ಏನ ಅಥವಾ ಅವ್ರು ಏನ್ತಾರ ಏನಲ್ಲಿ ಕಟ್ಟಾಳು ನೀವು ಒಂದು ತಂದೆಯ ಸ್ವರೂಪ ಹೌದು ಅವ್ರೊಂದು ಮಗಳ ಸ್ವರೂಪ ಇಂತ ಬಾಸ್ಗಳ ಮಾತು ಮಾತಾಡ್ಬೇಡ್ರಿ ಅಂತ ಹೇಳ್ತಾರ. ನಾನು ಒಂದ್ ತಂದೆ ಸ್ವರೂಪ ಈಕಿನ ಮಗಳ ಸ್ವರೂಪ ಮಗಳ ಸ್ವರೂಪ ಬಾಸ್ಗಳ ಮಾತು ಬೇಡ ಅಂತ ಹೇಳ್ತಾಳ. ಹೌದಲ್ಲ ದೂತಿ ಬ್ರಹ್ಮದೇವರು ಸರಸ್ವತಿ ಇವರಿಬ್ರು ಯಾರಿದ್ರು ವಿಚಾರ ಮಾಡು ಕೇಳಿದಮ್ಮ. ಆ ಬ್ರಹ್ಮದೇವರು ಸರಸ್ವತಿ ಇವ್ರು ಯಾರಿದ್ರು ಅಂತ ಕೇಳ್ತಾರ. ಅವ್ರು ಈರವರು ತಂದೆ ಮಗಳಿದ್ರು ಅಂತ ಹೇಳಮ್ಮ. ಅವರ ಇಬ್ರು ತಂದೆ ಮಗಳಿದ್ರು ಅಂತ ಹೇಳ್ತಾರ. ತಂದೆ ಮಗಳಿದ್ದವ್ರು ಹೋಗಿ ಗಂಡ ಹಿಡಿದು ಯಾಕಾಗಿದ್ರು? ಏನ್ ಗಾಡಿ ಹಿಡಿಸಿಟ್ಲಿಪ್ಪ ನೀನು ಕೇಳಿದಮ್ಮ. ಯಾಕಮ್ಮ ತಂದಿ ಮಗಳಿದ್ದಾವ್ರಿ ಹೋಗಿ ಅವ್ರಿಗೆ ಗಂಡ ಹೆಂಡತಿ ಆಗುದು ಏನ್ ಕಾರಣ ಬಿದ್ದಿತ್ತ? ಈ ಪ್ರತಿಮೆ ಪಿಂಡ ಹುಡ್ಸು ಸಲವಾಗಿ ಸಲವಾಗಿ ಆಗಿರೋ ಆಗಿರ್ಬೋದು ಅಂತ ಹೇಳಮ್ಮ ಪರಮಾತ್ಮರಿಗೆ. ಹೇಳಿದ್ನ ಪರಮಾತ್ಮ ಏನಾಯ್ತು? ಇದೇ ಪ್ರತಿಮೆ ಮೇಲೆ ಪಿಂಡ ಹುಡ್ಸೋ ಸಲವಾಗಿ ಅವ್ರಾದ್ರ ಆದ್ರ ಆಗಿರ್ಬೇಕು ಅಂತ ಹೇಳ್ತಾರೆ. ಅದರಂತೆ ನಾನು ಇದನ್ನು ಕೂಡಿ ಪ್ರಪಂಚ ಮಾಡಿದ್ರೆ ಮಾಡಿದ್ರೆ ಪಿಂಡಗಳೇನು ಉತ್ಪನ್ನ ಆಗ್ತಾವ ಉತ್ಪನ್ನ ಆಗ್ತಾವ ಎಲ್ಲ ಸತ್ತ ಹೋಗ್ತಾ ವಿಚಾರ ಮಾಡು. ಅದರಂತೆ ಅವರು ನಾವು ಕೂಡಿಕೊಂಡು ಪ್ರಪಂಚ ಮಾಡಿದ್ರೆ ಮಾಡಿದ್ರೆ ಪಿಂಡ ಸಂರಕ್ಷಣೆ ಆತವ ಹೌದು ಅಥವಾ ಸತ್ಸತ್ ಹೋದಂತಾರ ಹೌದು. ದೂತೆ ಒಂದು ಸಂಸ್ಕೃತ ಭಾಷೆ ಹೇಳ್ತಾನೆ ಕೇಳಮ್ಮ. ಹೇಳ. ಗುರ್ತಾಗಿಲ್ಲ? ಎಲ್ಲ ಗುರ್ತಿಲ್ಲಿವ? ಬ್ರಹ್ಮ ಭೇಟಿಚೋದು. ಏನು ಬ್ರಹ್ಮ ಭೇಟಿಚೋದು? ಬಾಂಚೋದು. ವಿಷ್ಣು ಬಾಂಚೋದು. ಮಾದೇವ್ ಮಾಚೋದು. ಮಾದೇವ್ ಮಾಕಿಚೋದು. ಇದೇನು ಹಚ್ಚಿದೆ ಕಾಯಕ್ ಪೀಕಿಗ ದೂತೆ? ಹಾ ಬ್ರಹ್ಮ.